ಪೆಟ್ರೋಲ್ ಕ್ಷೀಣಿಸುತ್ತಿರುವ ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು ಪ್ರಗತಿಯ ಸೋಲು, ವಿವೇಚನೆಯಿಂದ ಇಂಧನ ಬಳಸೋಣ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಮಸ್ಕಿ ತಾಲೂಕಿನ ಮಹಾಂತೇಶ್ ಮರಳದ್ ಅವರ ಕೃಷಿ ಅನುಭವಗಳು, ನಂತರ ಪೇಟೆ ಧಾರಣೆ ಮತ್ತು ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಂತರ ಕೃಷಿರಂಗದಲ್ಲಿ ಗಂಗಾವತಿ ತಾಲೂಕಿನ ಹುಲಿಹೆದರ ಗ್ರಾಮದ ಕರಿಯಪ್ಪ ಮಾಸ್ತರ್ ಅವರಿಂದ ದಪ್ಪಿನ ಪದಗಳನ್ನು ಆಲಿಸುವಿರಿ. ಮೊದಲಿಗೆ ಒಂದು ಜಾಹೀರಾತು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ ಈಗ ಕೇಳಿ ಮಸ್ಕಿ ತಾಲೂಕಿನ ಮಹಾಂತೇಶ್ ಮರಳದ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಮಸ್ಕಿ ಗ್ರಾಮದ ಮಹಾಂತೇಶ್ ಮರಳದ್ ಅಂತೇಳಿ. ಇವರು ಯುವ ಕೃಷಿಕರು, ಸುಮಾರು ವರ್ಷದಿಂದ ಒಕ್ಕಲತನ ಮಾಡ್ತಾರೆ, ಹಲವಾರು ಬೆಳೆಗಳನ್ನು ಬೆಳೀತಾರೆ, ಜೊತೆಗೇನೆ ಕೃಷಿಗೆ ಸಂಬಂಧಿಸಿದಂಥ ಉದ್ಯೋಗವನ್ನು ಬಿಸ್ನೆಸ್ ಅನ್ನು ಸಹ ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಒಕ್ಕಲತನ ಮಾಡ್ತಿದ್ದಾರೆ, ವರ್ಷದಿಂದ ವರ್ಷಕ್ಕೆ ಏನೇನು ಬದಲಾವಣೆಗಳನ್ನು ಕೃಷಿಯೊಳಗೆ ಮಾಡ್ಕೋತಾ ಇದ್ದಾರೆ ಅಂತಕ್ಕಂಥ ವಿಚಾರ, ಜೊತೆಗೆ ಈ ಭಾಗದಲ್ಲಿ ಯುವಕರು ಕೃಷಿಯತ್ತ ಯಾವ ರೀತಿ ಆಸಕ್ತಿಯನ್ನು ತೋರಿಸ್ತಿದ್ದಾರೆ ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ಸಹ ಮಹಾಂತೇಶ್ ಅವರು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಮಹಾಂತೇಶ್ ಅವರೇ ಹೇಳಿ, ತಮ್ಮದು ನಿಮ್ಮ ಪರಿಚಯವನ್ನು ಮಾಡಿಕೊಡಿ ನಮ್ಮ ಕೇಳುಗರಿಗೆ. ಎಷ್ಟು ವರ್ಷದಿಂದ ತಾವು ಒಕ್ಕಲತನ ಮಾಡ್ತಾ ಇದ್ದೀರಿ, ಜೊತೆಗೆ ತಮ್ಮ ವಿದ್ಯಾರ್ಹತೆ, ಒಕ್ಕಲತನ ನಿಮ್ಮ ಮನೆತನದ ಉದ್ಯೋಗನ ಹೇಗೆ, ಅಥವಾ ನೀವೇ ಒಕ್ಕಲತನ ಪ್ರಾರಂಭ ಮಾಡಿದರೆ ಹೇಳಿ ಸ್ವಲ್ಪ. ನಮಸ್ಕಾರ ಸರ್. ಮೊದಲದಾಗಿ ಎಲ್ಲ ರೈತ ಬಾಂಧವರು ನಮಸ್ಕಾರ. ನನ್ನ ಹೆಸರು ಮಹಾಂತೇಶ್, ಊರು ಮಸ್ಕಿ. ಕೃಷಿ ಅಂತ ಬಂದ ತಕ್ಷಣ ಆ್ಯಕ್ಚುಲಿ ಅಂದರೆ ನಮ್ಮದು ಕುಟುಂಬ ಕೃಷಿ ಕುಟುಂಬನೇ. ಮುಂಚೆಯಿಂದ ನಮ್ಮ ತಂದೆಯವರು, ನಮ್ಮ ಅಣ್ಣವರು ಎಲ್ಲರೂ ಕೃಷಿ ಮಾಡ್ಕೊತ ಬಂದಿದ್ದಾರೆ. ಈಗ ನಾವು ಮುಂಚೆ ITಲಿ ಕೆಲಸ ಮಾಡ್ತಾಯಿದ್ದೆ, ಅದು ನನಗೆ ಸರಿಗೆ ಇಂಟ್ರೆಸ್ಟ್ ಬರಲಾರದ ಕಾರಣ ನಾನು ಬಿಟ್ಟು ಇವಾಗ ಕೃಷಿ ಫುಲ್ ಟೈಮ್ ಕೃಷಿ ಮಾಡ್ತಾ ಇದ್ದೀನಿ ಇಲ್ಲಿ ಮಸ್ಕಿಯಲ್ಲಿ. ಸ್ಟಾರ್ಟ್ ಮಾಡಿದಾಗೆ ನನಗೆ ಅನುಭವ ಇದ್ದಿಲ್ಲ, ಕೆಲವೊಬ್ಬ ರೈತರನ್ನ ಭೇಟಿಯಾಗಿ, ಆಮೇಲೆ ನಮ್ಮ ತಂದೆಯವರ ಅನುಭವನ ಅವ್ರ ಜೊತೆ ಕೇಳಿ, ಆಮೇಲೆ ನಮ್ಮ ಬ್ರದರ್ ಅವ್ರ ಸಪೋರ್ಟಿಂದ ನಾನು ಇವಾಗ ಎಂಟರ್ ಆಗಿದ್ದೀನಿ. ಇವಾಗ ಪ್ರಸ್ತುತ ಏನಂತಂತಂದರೆ ನಾವು ಭತ್ತನ ಬೆಳೀತಾ ಇದ್ದೀವಿ. ಒಣ ಬೇಸಾಯದಲ್ಲಿ ನಾವು ಇವಾಗ ಸಜ್ಜೆ ಮೆಕ್ಕೆಜೋಳ ಹಾಕಿದ್ದೀವಿ, ಸೂರ್ಯಪಾನನ ಹಾಕಿದ್ದೀವಿ. ಅದ್ರ ಜೊತೆಗೆ ತೋಟಗಾರಿಕೆ ಇದರಿಂದಾಗಿ ನಾವು ಲಿಂಬೂನು ಬೆಳೆದಿದ್ದೀವಿ. 2.5 ಎಕರೆ ಲಿಂಬು ಇದೆ, ಅದರಲ್ಲಿ ಸ್ವಲ್ಪ ತೆಂಗು ಇದೆ. ಹಂಗೆ ಬದುವಿಗಂತಂದು ನಾವು ಹೆಬ್ಬೇವು ಸಸಿನ ಹಾಕ್ಕೊಂಡಿದ್ದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ತರಿಸಿ. ಇದ್ರ ಜೊತೆಗೆ ಪ್ಯಾಸಿವ್ ಇನ್ಕಮ್ ಥರ ಅಂತನ್ಬಿಟ್ಟು ಗ್ರೀನ್ ಪ್ಲಾನೆಟ್ ಬಯೋ ಪ್ರೊಡಕ್ಟ್ಸ್ನು ನಾನು ಡೈರೆಕ್ಟ್ ಸೆಲ್ಲಿಂಗಲ್ಲಿ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಸೆಲ್ಲಿಂಗ್ ಯಾಕೆ ಮಾಡ್ತಾ ಇದ್ದೀನಿ ಅಂತಂತಂದರೆ, ಒಂದು ನನಗೆ ಪ್ಯಾಸಿವ್ ಇನ್ಕಮ್ ಜನ್ರೇಟ್ ಆಗುತ್ತೆ, ಸೆಕೆಂಡ್ ಬಂದುಬಿಟ್ಟು ರೈತರನ್ನ ಸುತ್ತಮುತ್ತ ಇರುವ ರೈತರು ನನಗೆ ಪರಿಚಯ ಆಗ್ತಾರೆ. ಅವ್ರದ್ದು ಅನುಭವನ ತಿಳ್ಕೊಂಡು ನನಗೂ ಸ್ವಲ್ಪ ಇನ್ನೂ ನಾಲೆಜ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರುತ್ತೆ. ನನಗೆ ಗೊತ್ತಿರೋ ವಿಷಯ ಅವ್ರಿಗೆ ಹೇಳೋದು, ಅವ್ರಿಗೆ ಗೊತ್ತಿರೋ ವಿಷಯ ನಾ ತಿಳ್ಕೊಳೋದು. ಹೀಗಿಂದಾಗ ಏನಾಗುತ್ತೆ, ರೈತರದ್ದು ಒಂದು ನೆಟ್ವರ್ಕ್ ಬೆಳೀತಾ ಇದೆ. ಗೊತ್ತು ಇಲ್ಲದೇ ಇರೋ ರೈತರು ಕೂಡ ನನ್ನ ಪರಿಚಯ ಆಗ್ತಾ ಇದ್ದಾರೆ. ಸೊ ಅವರಿಗೆ ನಾನು ಈ ಬಯೋ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ, ಯೂಸ್ ಮಾಡಿ ಬಂದಿರೋವಂಥದ ಬೆನಿಫಿಟ್ಸ್ ಏನೈತಲ್ಲ ಅವ್ರಿಗೆ ತಿಳಿಸಿದ್ಮೇಲೆ ಅವ್ರನ್ನ ಯೂಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು ಜನ ಯೂಸ್ ಮಾಡ್ತಾ ಒಂದು ನಮ್ಮದು ಒಂದು ಗುಂಪನೇ ಆಗಿದೆ. ಅದರಿಂದಾಗಿ ಅವ್ರಿಗೂ ತುಂಬ ಹೆಲ್ಪ್ ಆಗ್ತಾ ಇದೆ. ಅಂದರೆ ಅವರು ಕಡಿಮೆ ಖರ್ಚಿನಲ್ಲಿ ಹೆಂಗೆ ಅಧಿಕ ಇಳುವರಿ ಬೆಳಿಬೋದು, ಬೆಳೆ ಇದು ಬಳಸೋದಲ್ದೇ ಅವ್ರ ಭೂಮಿಯನ್ನು ರಾಸಾಯನಿಕದಿಂದ ವಿಷಮುಕ್ತರಾಗೋದು ಹೇಗೆ ಅಂತಂದ್ರು ಕೂಡ ಅವರಿಗೆ ಅರಿವು ಆಗ್ತಾ ಇದೆ. ಇವಾಗೆ ಅದು ಅವ್ರು ತಿಳ್ಕೊಳ್ಳೋದಲ್ದೇ ಅವ್ರು ಬಳಸ್ತಾ ಇದ್ದಾರೆ ಭೂಮಿಗೆ ಬಯೋ ಅಥವಾ ಇದೇನು ಸಾವಯವ ಗೊಬ್ಬರ ಬಳಸಿದ ನಂತರ ಸ್ವಂತ ಜಮೀನನ್ನು ಉಳಿಸ್ಕೊಳ್ತಾ ಇದ್ದಾರೆ. ಪ್ಲಸ್ ಅದು ಭೂಮಿ ಕೂಡ ಅವ್ರ ಮುಂದಿನ ಪೀಳಿಗೆಗೆ, ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಇದು ಒಂದು ನಾವು ಕೊಡೋ ಗಿಫ್ಟ್ ಇಂಡೈರೆಕ್ಟ್ ಆಗಿ ಕಾಣ್ತಾ ಇದೆ. ಈಗ ತಾವು ಹೇಳಿದ್ರೆ ಐಟಿನಲ್ಲಿ ಇದ್ದೆ ನಾನು ಮೊದಲು ಅಂತೇಳಿ, ಐಟಿಯಲ್ಲಿ ಇದ್ದಂಥವರು ಒಳ್ಳೆಯ ಒಂದು ಸ್ಯಾಲ್ರಿ ಇರ್ತದೆ, ಯಾಕೆ ಐಟಿಯಿಂದ ಬಿಟ್ಟು ಒಕ್ಕಲತನಕ್ಕೆ ಬಂದ್ರಿ? ಐಟಿ ನನಗೆ ಅದು ಮೊನೊಟೋನಸ್ ಥರ ಆಗಿತ್ತು. ಅಂದರೆ ಡೈಲಿ ಅದು ಹೆಂಗಿದ್ರೆ ಮಷಿನ್ ಲೈಫ್ ಥರ, ಡೈಲಿ ಎದ್ದೊಳ್ಳೋದು, ಅದು ಟೈಮಿಂಗ್ಸೂ ಇರಲ್ಲ, 24/7 ಥರ ಸಪೋರ್ಟ್ ಕೊಡಬೇಕಾಗತ್ತೆ. ಆನಂತರಲ್ಲಿ ಏನು ಇಂಟ್ರೆಸ್ಟಿಂಗ್ ಚಾಲೆಂಜಿಂಗ್ ಥರ ಇರಲ್ಲ, ಅದು ಡೈಲಿ ರೂಟೀನ್ ವರ್ಕ್ ಮಾಡಿದ್ದೆ ಮಾಡೋದು. ಆಮೇಲೆ ಕೆಲವೊಂದು ವರ್ಷಗಳಾದಮೇಲೆ ಏನಾಗುತ್ತೆ, ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗಿಬಿಡುತ್ತೆ. ನಾವು ನಮಗೆ ಸೀನಿಯರಿಟಿ ಬಂದಂಗೆಲ್ಲ ಏನಾಗುತ್ತೆ, ಇವಾಗ ಜೂನಿಯರ್ಸದ್ದು ಅವ್ರದ್ದು ಕ್ರಿಯೇಟಿವ್ ಮೈಂಡಿಂದ ಬರ್ತಾರೆ, ಅವ್ರ ಜೊತೆ ನಾವು ಕಾಂಪಿಟೇಟ್ ಮಾಡಬೇಕಾಗುತ್ತೆ. ಅದು ಒಂದು ರೀಸನ್ ಅಲ್ದೇ ನಮಗೆ ಸ್ವಲ್ಪ ಚೇಂಜ್ ಬೇಕಾಗಿತ್ತು. ಪ್ರತಿ ಸಲ ನಾವು ಐ ಟಿ ಅಲ್ಲಿ ಇದ್ಕೊಂಡ್ಬಿಟ್ಟು ಏನಕ್ಕೆ ಅಂತಂದ್ಬಿಟ್ಟು ನಾನು ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಅಂತ ಸರ್ಚ್ ಮಾಡಿದಾಗ ನನಗೆ ಪ್ರಯಾರಿಟಿಯಲ್ಲಿ ಸಿಕ್ಕಿರೋದು ಅಗ್ರಿಕಲ್ಚರ್. ಅಗ್ರಿಕಲ್ಚರಲ್ಲಿ ನಾನು ಮೇಜರ್ಮೆಂಟ್ ಮಾಡಿದಾಗ ನನಗೆ 0 ನಾಲೆಜ್ ಇತ್ತು. ಸೊ ಹಾಗಾಗಿ ಕೆಲವೊಂದು ಗೌರ್ಮೆಂಟ್ ಸೆಕ್ಟರ್ಸ್ನ ಅಪ್ರೋಚ್ ಮಾಡಿದೆ, ಹೇಗೆ ನಾನು ಅಗ್ರಿಕಲ್ಚರಲ್ಲಿ ಎಂಟ್ರ್ ಆಗಬೇಕು, ಅದಕ್ಕೆ ಮಾರ್ಗದರ್ಶನ ಹೇಗೆ ಅಂತಂತ ತಿಳ್ಕೊಂಡಾಗ ನನಗೆ ಗೊತ್ತಾಗಿರೋದು ಕಾಂಟ್ಯಾಕ್ಟ್ಸ್ ಅಂತಂತಂದರೆ GKVKಯಲ್ಲಿ ಸ್ವಲ್ಪ ಸೈಂಟಿಸ್ಟ್ಗಳು ರೆಕಮೆಂಡ್ ಮಾಡಿದರು, ನೆಕ್ಸ್ಟ್ IIHRಲ್ಲಿ ಸ್ವಲ್ಪ ಸೈಂಟಿಸ್ಟ್ಗಳು ಕಾಂಟ್ಯಾಕ್ಟಲ್ಲಿದ್ದರು, ನೆಕ್ಸ್ಟ್ ಹೈದರಾಬಾದಲ್ಲಿ NIPHM ಅಂತ ಅಲ್ಲಿ ಒಂದು ಗೌರ್ಮೆಂಟ್ ಸೆಕ್ಟರ್ ಇದೆ, ಅವರು ಕೂಡ ಸಪೋರ್ಟ್ ಮಾಡಿದರು. ಆಮೇಲೆ ರಾಯಚೂರು ಯೂನಿವರ್ಸಿಟಿ ನಮ್ಮದೇ ಹತ್ತಿರದಲ್ಲಿರೋದ್ರಿಂದ ಅಲ್ಲಿ ಕೆಲವು ಸೈಂಟಿಸ್ಟ್ಗಳು ಮಾರ್ಗದರ್ಶನ ಮಾಡ್ತಾಯಿದ್ರು. ಆಮೇಲೆ ಲೋಕಲಲ್ಲಿ ಇಲ್ಲಿ ಇವಾಗ ನಮಗೆ ಮಸ್ಕಿ ಲೋಕಲಲ್ಲಿ RSK ಆಗಿರ್ಬೋದು, ಲಿಂಗಸೂರು ಕೃಷಿ ವಿಸ್ತರಣಾ ಕೇಂದ್ರದಲ್ಲಾಗಿದ್ದರು, ಸೈಂಟಿಸ್ಟ್ಗಳು ಕಾಂಟ್ಯಾಕ್ಟ್ ಮಾಡಿದಾಗ ನನಗೆ ಗೊತ್ತಾಯಿತು ಇಲ್ಲಿ ನಮ್ಮದು ಸಾಯ್ಲನ್ನು ನಾವು ಹೇಗೆ ಸಪೋರ್ಟ್ ಮಾಡಬೇಕು, ಆಮೇಲೆ ಲೋಕಲ್ ಬೆಳೆಗಳನ್ನು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ಬೀಜವನ್ನು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ಹವಾಮಾನ ವೈಪರೀತ್ಯಕ್ಕೆ ನಾವು ಹೇಗೆ ಎದುರಿಸ್ಬೇಕು, ನೆಕ್ಸ್ಟ್ ಬರೋದು ಮಾರ್ಕೆಟ್ಗೆ ನಾವು ಹೆಂಗೆ ನಾವು ಅಡ್ಜಸ್ಟ್ ಆಗಬೇಕು. ಕೆಲವೊಂದು ಟೈಮ್ ಮಾರ್ಕೆಟ್ ಅಂತ ಬಂದತ್ನಾಗ ನಾವು ಬೆಳೆದ ಬೆಳೆಗೆ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗಲ್ಲ, ಆ ಥರದಲ್ಲಿ ನಾವು ಯಾವ ಥರ ಕಾಂಪ್ರಮೈಸ್ ಆಗಬೇಕು, ನೆಕ್ಸ್ಟ್ ಎಲ್ಲಿ ಹೋದರೆ ನಮಗೆ ಜಾಸ್ತಿ ರೇಟ್ ಬರುತ್ತೆ ಅಂತಂದ್ಬಿಟ್ಟು ನನಗೆ ಮಾಹಿತಿ ಸಿಕ್ತು. ಅದ್ರ ಜೊತೆಗೆ ನಾನು ITಯಲ್ಲಿ ಇರೋದ್ರಿಂದ ಆನ್ಲೈನ್ ಇನ್ಫಾರ್ಮೇಷನ್ ಹೇಗೆ ಕ್ಯಾಚ್ ಮಾಡಬೇಕು ಅಂತಂದ್ಬಿಟ್ಟು ಈಸಿಯಾಗಿ ಗೊತ್ತಾಗುತ್ತೆ. ಸೊ ಅದೊಂದು ನನಗೆ ಹೆಲ್ಪ್ ಆಯಿತು. ITನಾಲೆಜ್ ತುಂಬ ಹೆಲ್ಪ್ ಆಗ್ತಾ ಇದೆ. ಪ್ಲಸ್ ITಯಲ್ಲಿ ಇರೋವಂಥವರು ಕೂಡ ಇವಾಗ ಕೃಷಿ ಹತ್ರ ಬರ್ತಾ ಇದ್ದಾರಲ್ಲ, ಅವರು ಕೂಡ ನಮ್ಮದು ನಾವು ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ನಾಲೆಜ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ವಿ. ಈಗ ಅಂದರೆ ಮಸ್ಕಿಯಲ್ಲಿ ನಾನು ಇದ್ದೀನಿ, ನಂತರ ಬೇರೆ ಊರಲ್ಲಿ ಅಂದರೆ ITಯಲ್ಲಿ ರಿಟರ್ನ್ ಆಗಿ ಬಂದಿರೋದು ITಯಿಂದ, ಮತ್ತು ಪಾರ್ಟ್ ಟೈಮ್ ಫಾರ್ಮಿಂಗ್ ವೀಕೆಂಡ್ ಫಾರ್ಮಿಂಗ್ ಥರ ಮಾಡೋರು ನಾವು ಆನ್ಲೈನಲ್ಲಿ ಅಥವಾ ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡಾಗೆ ನಾಲೆಜ್ ತುಂಬ ಡ್ರಾಸ್ಟಿಕ್ ಆಗಿ ಇಂಪ್ರೂವ್ ಆಗ್ತಾ ಇದೆ ಸ್ವಂತ ಹೇಳಿ. ಹೇಗೆ ಮಸ್ಕಿ ಭಾಗದಲ್ಲಿ ಯುವಕರು ಒಕ್ಕಲ್ತನಕ್ಕೆ ಬರಲಿಕ್ಕೆ ಆಸಕ್ತಿ ತೋರಿಸಿದ್ದಾರೆ, ಹೇಗೆ ಹೊಸ ಹೊಸ ಯುವಕರು ಒಕ್ಕಲ್ತನಕ್ಕೆ ಬರ್ತಾ ಇದ್ದಾರೆ ಅಂತೀರ, ಹೇಗೆ ಅಥವಾ ಒಕ್ಕಲ್ತನ ಬಿಟ್ಟು ದೂರ ಹೋಗ್ತಿದ್ದಾರೆ? ಇತ್ತೀಚೆಗೆ ನನಗೆ ಬಂದಂತಹ ಗಮನದಲ್ಲಿ ಅಂತಂದ್ರೆ ತುಂಬಾ ಜನ ITಯಲ್ಲಿ ಅಂದ್ರೆ ಕೃಷಿಯಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ. ಫುಲ್ ಟೈಮ್ ಇಲ್ಲದೆ ಇದ್ರು ಅವ್ರಿಗೆ ಇರುವಂತ ಜಮೀನನ್ನು ಉಳಿಸ್ಕೊಳ್ಲಿಕ್ಕೆ ಅಥವಾ ಇರುವಂತ ಜಮೀನಲ್ಲಿ ಹೇಗೆ ಬೆಳವಣಿಗೆ ಕಾಣಬಹುದು, ಒಂದು ಪರ್ಯಾಯ ಬೆಳೆ ಅಂತಂತಂತಂದ್ರೆ ಈಗ ಪ್ರತಿ ಸಲ ನಮ್ಮ ಭಾಗದಲ್ಲಿ ನೋಡ್ತಾ ಇರುವಾಗ ಭತ್ತ ಜಾಸ್ತಿ, ಭತ್ತದ ಜೊತೆಗೆ ಜಾಸ್ತಿ ಅಂತಂದ್ರೆ ಹತ್ತಿ ಬೆಳೀತಾರೆ, ಈ ಕಡೆ ತೊಗರಿನೂ ಸ್ವಲ್ಪ ಜನ ಬೆಳೀತಾರೆ. ರೆಗ್ಯುಲರ್ ಆಗಿ ಒಂದೇ ಕ್ರಾಪ್ ಬೆಳೆಯೋದ್ರಿಂದ ಭೂಮಿಯಲ್ಲಿ ಆಗ್ತಾ ಇರುವಂತ ಪರಿಣಾಮಗಳು ಏನು ಅಂತನ್ಬಿಟ್ಟು ಯುವಕರಲ್ಲಿ ಕಾಣಿಸ್ತಾ ಇದೆ. ಇವಾಗ ಅವರೇ ಸರ್ಚ್ ಮಾಡ್ಕೊಂಡ್ಬಿಟ್ಟು ಕೆಲವೊಂದು ಸಲ ಹಂಗೆ ಕ್ಯಾಶುವಲ್ ಆಗಿ ನಮ್ಗೆ ಹೊರಗಡೆ ಸಿಕ್ಕಾಗ ಅವ್ರು ಹೇಳ್ತಾರೆ, ನಾವು ಈ ಸಲ ಈ ಥರ ಬೆಳೆದಿದ್ದೀವಿ, ನೆಕ್ಸ್ಟ್ ಟೈಮ್ ನಾ ಈ ಥರ ಚೇಂಜ್ ಮಾಡ್ಬೇಕಂತಿದ್ದೀನಿ ಅಂತಂದ್ಬಿಟ್ಟು ಅವರು ಎಲ್ಲೋ ಒಂದು ಸರ್ಚ್ ಮಾಡಿರೋ ವಿಷಯಗಳನ್ನ ಹಂಚ್ಕೊಂಡಾಗ ನಮ್ಗೆ ಖುಷಿ ಅನಿಸುತ್ತೆ. ಲೈಕ್ ಮೈಂಡೆಡ್ ಪರ್ಸನ್ಸ್ ನಮ್ಮೂರಲ್ಲೇ ಸಿಗ್ತಾ ಇದ್ದಾರಲ್ಲ, ನಾವು ಬೇರೆ ಕಡೆ ಕೇಳ್ತಾ ಇದ್ದೀವಿ, ಅಲ್ಲಿ ಒಬ್ರು ಇಲ್ಲಿ ಒಬ್ಬರು ಬೇರೆ ಜಾಬ್ನಿಂದ ಬಂದ್ಬಿಟ್ಟು ಕೃಷಿ ಹತ್ರ ಮುಖ ಮಾಡಿದ್ದಾರೆ ಅಂತಂದ್ಬಿಟ್ಟು. ಬಟ್ ಇತ್ತೀಚೆಗೆ ನಾನು ಓಣಿಯಲ್ಲಿ ಕೂಡ ನೋಡ್ಬೋದು ಕೆಲವೊಬ್ರು ಆಸಕ್ತರು ಅಂದರೆ ಇನ್ನೂ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಐ ಟಿಯಲ್ಲಿ ಅಥವಾ ಬೇರೆ ಊರಲ್ಲಿ ಬೇರೆ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಬಟ್ ಕೃಷಿಯಲ್ಲಿ ಅವ್ರ ಸ್ವಂತ ಜಮೀನನ್ನು ಉಳಿಸ್ಕೊಳ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ನೋಡಿದರೆ ನನಗೆ ಖುಷಿ ಆಗ್ತಿದೆ. ಬಟ್ ಇಲ್ಲಿ ಯುವಕರು ಆಸಕ್ತಿ ತೋರಿಸ್ತಾ ಇರೋದು ಒಂದು ಗಮನಾರ್ಹ ಅಂತ ಹೇಳ್ಬೋದು. ಈಗ ತಾವು ಹಲವಾರು ತಜ್ಞರೊಂದಿಗೆ ಸಂಪರ್ಕ ಇಟ್ಕೊಂಡಿರ್ತೀರಿ, ಇಟ್ಕೊಂಡು ಒಕ್ಕಲುತನ ಮಾಡ್ತಾ ಇದ್ದೀರಿ. ಉದಾಹರಣೆ ಅಂತಂದರೆ ಭತ್ತ ಮಾಡ್ತಾ ಇದ್ದೀರಿ, ಲಿಂಬು ಇದೆ ತಮ್ಮದು, ಸಜ್ಜೆ ಹಾಕಿದ್ದೀರಿ, ಏನು ಸುಧಾರಣೆಗಳನ್ನು ಬೆಳೆಗಳಲ್ಲಿ ಯಾವ ರೀತಿ ಲಾಭ ಪಡೀಲಿಕ್ಕೆ ಏನು ಮಾಡ್ಬೇಕಂತಿರ್ತಾವೆ ಯುವಕರಾಗಿ? ರೈತರು ಹೇಳೋದು ಇಲ್ಲರಿ ಲಾಭ ಆಗ್ತಾ ಇಲ್ಲ, ಖರ್ಚು ಜಾಸ್ತಿ ಆಗ್ತಿದೆ ನಮ್ಮದು ಅಂತಕ್ಕಂಥ ವಿಚಾರ. ಇಲ್ಲಿ ರೈತರ ಸಮಸ್ಯೆ ಖರ್ಚನ್ನು ಕಡಿಮೆ ಮಾಡ್ಬೇಕಂತಂದ್ರೆ, ಖರ್ಚು ಕಡಿಮೆ ಮಾಡಿದ್ರೆ ಆಟೋಮೆಟಿಕ್ ಲಾಭ ಬರುತ್ತೆ, ಮಾರುಕಟ್ಟೆ ಒಳ್ಳೆ ಬೆಲೆ ಸಿಗಬೇಕು. ತಾವು ಯುವಕರಾಗಿ ಯಾವ ರೀತಿ ಮುಂದುವರಿತಾ ಇದ್ದೀರಿ ಈ ಒಂದು ಹಿನ್ನೆಲೆಯಲ್ಲಿ? ಪ್ರತಿ ಸಲ ನಾವು ಬೆಳೆ ಸೆಲೆಕ್ಟ್ ಮಾಡಬೇಕಾದ್ರೆ ಒಂದು ಫಸ್ಟು ಸೆಲೆಕ್ಷನ್ ಬಂದ್ಬಿಟ್ಟು ಬೀಜನ ಯಾವ ಆಯ್ಕೆ ಮಾಡ್ಕೋಬೋದು ಅಂತಂದ್ಬಿಟ್ಟು ತಳಿ, ಆ ಬೀಜದ ತಳಿ. ಇವಾಗ ನಾವು ಸ್ವಲ್ಪ ಸೈಂಟಿಸ್ಟ್ ಜೊತೆ ಮಾತಾಡಿದಾಗ ಅವ್ರು ಹೇಳ್ತಾರೆ ಈ ತಳಿ ಬಂದ್ಬಿಟ್ಟು ಇಷ್ಟೊಂದು ಇಳುವರಿ ಬರುತ್ತೆ, ಈ ತಳಿಗೆ ಇಷ್ಟೊಂದು ಇಳುವರಿ ಬರುತ್ತೆ ಅಂದ್ಬಿಟ್ಟು. ನಾವು ನಮ್ಮ ಸಾಯ್ಲಿಗೆ ಅಡಾಪ್ಟ್ ಆಗುವಂಥದ್ದು ತಳಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಅದಕ್ಕೆ ನಾವು ಯಾವ ಥರ ಪೂರಕವಾಗಿ ನಮ್ಮ ಹೊಲಗಳನ್ನು ರೆಡಿ ಮಾಡ್ಕೋಬೇಕು ಅದನ್ನು ತಿಳ್ಕೊಂಡು ನಾವು ಹೆಜ್ಜೆ ಇಟ್ಟರೆ ಸಪೋರ್ಟಿವ್ ಆಗಿರುತ್ತೆ. ಒಂದು ಇಲ್ಲಿ ನಾವು ಇತ್ತೀಚೆಗೆ ಇಷ್ಟು ವರ್ಷದಲ್ಲಿ ಏನು ಮಾಡಿದ್ದೀವಿ, ರಾಸಾಯನಿಕ ಮೇಲೆ ಡಿಪೆಂಡ್ ಆಗಿದ್ದೀವಿ. ಇವಾಗ ರಾಸಾಯನಿಕ ಏನು ಸಿಗ್ತಾ ಇದೆ, ಖರ್ಚು ಜಾಸ್ತಿ ಆಗ್ತಾ ಇದೆ. ಇವಾಗ ಪರ್ಯಾಯವಾಗಿ ನಾವು ಹುಡ್ಕೋಬೇಕು, ನಮ್ಮ ಹೊಲದಲ್ಲಿ ನಾವೇ ಎರೆಹುಳ ಗೊಬ್ಬರ ಮಾಡ್ಕೊಳ್ಳೋದಾಗಿರೋದು ಅಥವಾ ಜೀವಾಮೃತ ಮಾಡ್ಕೊಳ್ಳೋದಾಗಿರೋದು, ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಒಂದು ನಮ್ಮ ಖರ್ಚು ಕಡಿಮೆ ಆಗುತ್ತೆ, ಆನಂತರ ಬೆಳೆಗಳಲ್ಲಿ ಇಳುವರಿ ಕಾಣಬಹುದು. ನೆಕ್ಸ್ಟು ಮಾರ್ಕೆಟ್ ಇನ್ನೊಬ್ಬರಿಗೆ ಹೇಗಿರುತ್ತೆ ನಮಗೂ ಹಾಗೇ ಇರುತ್ತೆ. ನಾವು ಅದನ್ನ ವ್ಯಾಲ್ಯೂ ಆ್ಯಡ್ ಥರ ಮಾಡಿದ್ವಿ ಅಂತಂತಂದರೆ ನಾ ಕೇಳುವಂಥ ಆದಾಯ ನಮಗೆ ದೊರಕಬಹುದು. ನಾವು ಸ್ವಲ್ಪ ಮಾರ್ಕೆಟಲ್ಲಿ ಫೈಟ್ ಮಾಡಬೇಕಾಗುತ್ತೆ, ಬಟ್ ಎಲ್ಲರ ಥರ ನಾವು ಹೋದ್ವಿ ಅಂತಂತಂದರೆ ಕಾಮನ್ ಆಗಿ ಅವ್ರಿಗೆ ಎಷ್ಟು ಲಾಭ ನಷ್ಟ ಆಗುತ್ತೆ ನಮಗೂ ಅಷ್ಟೇ ಲಾಭ ನಷ್ಟ ಆಗುತ್ತೆ. ನಾವು ಡಿಫ್ರೆಂಟಾಗಿ ಹೋಗಬೇಕು ಅಂತಂದರೆ ಒಂದು ಒಳ್ಳೆ ತಳಿನ ಸೆಲೆಕ್ಟ್ ಮಾಡಿಕೊಂಡು ಬೆಳೆದ್ರಿ ಅಂತಂದರೆ ಮಾರ್ಕೆಟ್ ನೀಡ್ ಏನಿದೆ ಅವ್ರ ಹತ್ರ ಹೋಗಿ ಡೈರೆಕ್ಟಾಗಿ ನಾವು ಡಿಮಾಂಡ್ ಮಾಡ್ಕೋಬೋದು. ನೆಕ್ಸ್ಟು ವ್ಯಾಲ್ಯೂ ಆ್ಯಡ್ ಮೌಲ್ಯವರ್ಧನೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಲಾಭ ಪಡಿಬೋದು ಅಂತ ನಾನು ಕಂಡಿದ್ದೀನಿ. ಅದಕ್ಕೆ ಲಿಂಬೆ ತೋಟ ಮಾಡಿದೀವಿ ಅಂತಂದರೆ ಎಷ್ಟು ಲಿಂಬೆ ಗಿಡಗಳಿದ್ದಾವೆ, ಯಾವ ರೀತಿ ತಮಗೆ ಇನ್ಕಮ್ ಬರ್ತಾ ಇದೆ ಲಿಂಬೆಯಿಂದ, ಹೇಗೆ ಅನಿಸ್ತದೆ ಲಿಂಬೆ ನಿಜವಾಗ್ಲೂ ಒಂದು ಒಳ್ಳೆ ಬೆಳೆ ಅಂತ ನಿಮಗೇನಾದರೂ ಗೊತ್ತಾಗಿದೆ ಹೇಗೆ? ಲಿಂಬೆ ಬೆಳೆನೇ ನಾನು ನಮ್ಮ ಭೂಮಿಯಲ್ಲಿ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಸೈಂಟಿಸ್ಟ್ ಕೂಡ ಅಡ್ವೈಸ್ ಮಾಡಿದ್ದು ನಿಮ್ಮ ಸಾಯ್ಲಿಗೆ ಏನು ಸೂಟೇಬಲ್ ಇರುತ್ತೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಲಿಂಬೆ ಕ್ರಾಪ್ನಿಂದ. ಲಿಂಬೆ ಬಂದ್ಬಿಟ್ಟು ಕಡಿಮೆ ಮೇಂಟೆನೆನ್ಸಲ್ಲಿ ಬೆಳೆಯುವಂಥದ್ದು, ಅದಕ್ಕೆ ಜಾಸ್ತಿ ರೋಗನೂ ಬರಲ್ಲ, ಜಾಸ್ತಿ ಕೀಟನೂ ಇರಲ್ಲ. ಬಟ್ ಇರುತ್ತೆ ಸೀಸನಲ್ ಕೀಟಗಳು ಏನು ಬರುತ್ತೆ ಅದು ಬರ್ತಾ ಇರುತ್ತೆ, ಅಂದರೆ ಕೆಲವೊಂದು ಟೈಮ್ ಸೀಸನಲ್ ಆಗಿ ಬರುವಂಥ ರೋಗಗಳು ಇರುತ್ತೆ. ಅದಕ್ಕೆ ನಾವು ದುಬಾರಿ ಇರುವಂಥ ಔಷಧಗಳನ್ನು ಬಳಸಬೇಕಂತೂ ಏನಿಲ್ಲ, ಅದು ಸ್ವಲ್ಪ ದಿನ ಇದ್ದು ಆಟೋಮೆಟಿಕ್ಕಾಗಿ ಅದು ಕ್ಲಿಯರ್ ಆಗಿಬಿಡುತ್ತೆ. ಅಂದರೆ ಹವಾಮಾನದಿಂದಾಗಿ ಯಾವಾಗ ಹವಾಮಾನ ಕ್ಲಿಯರ್ ಆಗುತ್ತೆ ಅದನ್ನು ಕ್ಲಿಯರ್ ಆಗುತ್ತೆ. ನಾವು ಅದಕ್ಕೆ ಪ್ರಿವೆಂಟಿವ್ ಆಗಿ ಪೂರಕವಾಗಿ ಹೇಗೆ ನಾವು ತಯಾರು ಮಾಡ್ಕೊಂಡಿರ್ತೀವಿ ಅಂತಂದರೆ ಈ ಸೀಸನ್ಗೆ ಇದು ಬರುತ್ತೆ ಅಂದರೆ ಮುಂಚಿತವಾಗಿ ಇವಾಗ ಹುಳಿ ಮಜ್ಜಿಗೆ ಆಯಿತು, ಆಕಳು ಗಂಜಲ ಆಯಿತು, ಈಗ ಜೀವಾಮೃತ ಕೊಡೋದ್ರಿಂದ ಗಿಡಗಳ ಬೆಳವಣಿಗೆ ಆಯಿತು, ಆ ಥರ ನಾವು ಕೊಡೋದ್ರಿಂದ ಬೇವಿನ ಎಣ್ಣೆ ಹೊಡೆಯೋದ್ರಿಂದ ಕೆಲವೊಂದು ಕೀಟಗಳನ್ನು ಅಡ್ವಾನ್ಸ್ ಆಗಿ ನಾವು ಪ್ರೊಟೆಕ್ಟ್ ಮಾಡ್ಕೊಂಡಿರ್ಬೋದು, ಬರದೇ ಇರೋ ಥರ. ಅದೇ ಥರ ರೋಗನೂ ಬರದೇ ಇರೋ ಥರ ನಾವು ಪ್ರೊಟೆಕ್ಟ್ ಮಾಡ್ಕೊಂಡಿರ್ಬೋದು. ಈಗ ನೆಕ್ಸ್ಟ್ ಬಂದುಬಿಟ್ಟು ಲಿಂಬು, ಅದ್ರದ್ದು ಹೇಗೆ ಲಾಭದಾಯಕ ಅಂದರೆ ಹೋದ ವರ್ಷ ನಾವು ಕಂಡಿದ್ದೀವಿ ಬೇಸಿಗೆಯಲ್ಲಿ ಒಂದು ಲಿಂಬುಗೆ 5 ರೂಪಾಯಿ ಕೊಟ್ಟು ತೊಗೊಳೋದು ಸಿಗೋದಕ್ಕೂ ಕಷ್ಟ ಆಗಿತ್ತು, ಭಾಳ ಡಿಮಾಂಡ್ ಆಗಿತ್ತು. ಆ ಥರ ಮಾರ್ಕೆಟ್ ಬಂತು ಅಂತಂದರೆ ರಿಯಲ್ ಆಗಿ ನಮಗೆ ಲಾಟ್ರಿನೇ ಹೊಡೆದಂಗೆ. ಪ್ರತಿ ವರ್ಷ ಬರುತ್ತಂತ ಇಲ್ಲ, ಕೆಲವೊಂದು ಸಲ ಈಗ ಕೊರೋನಾ ಕಾರಣದಿಂದಾಗಿರ್ಬೋದು ಬಂದಿರ್ಬೋದು, ಅಥವಾ ಮಾರ್ಕೆಟಲ್ಲಿ ಲಿಂಬು ಬೆಳೆ ಇಳುವರಿ ನಿಲ್ಲದೆ ಇರೋದಂತಾಗಿ ಬಂದಿರ್ಬೋದು, ಅಥವಾ ಕೆಲವೊಂದು ಲಿಂಬೆ ತೋಟದಲ್ಲಿ ಮುಂಚಿತ ಕ್ರಮ ತೊಗೊಳ್ಳದಿರೋದ್ರಿಂದ ಏನಾಗಿರುತ್ತೆ ಅವರಿಗೆ ಕೆಲವೊಂದು ರೋಗ ಅಥವಾ ಕೀಟಬಾಧೆ ಇರೋದ್ರಿಂದ ಅವ್ರ ಇಳುವರಿ ಕಡಿಮೆ ಆಗಿರುತ್ತೆ. ಅವಾಗ ಏನಾಗುತ್ತೆ ಒಳ್ಳೆಯದಾಗಿ ಕಾಪಾಡ್ಕೊಂಡಿರೋ ತೋಟದಲ್ಲಿ ಇಳುವರಿ ಜಾಸ್ತಿ ಬಂದಾಗ ಡಿಮಾಂಡ್ ಸಪ್ಲೈ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿಬಿಟ್ಟು ಲಾಸ್ಟ್ ಟೈಮು ತುಂಬ ಸಪೋರ್ಟಿವ್ ಆಗಿತ್ತು ಮಾರ್ಕೆಟು, ಖುಷಿ ಅನಿಸ್ತು. ಯಾಕಂದರೆ ಈಗೊಂದು ನಾ ಆಲ್ಮೋಸ್ಟ್ 5 ವರ್ಷದಿಂದ ನಾವು ಮಾಡ್ತಾ ಇದ್ವಿ, ಫಸ್ಟ್ 3 ವರ್ಷ ಅಂತೂ ಬಂದಿದ್ದಿಲ್ಲ, ನೆಕ್ಸ್ಟ್ 2 ವರ್ಷದಲ್ಲಿ ನಾವು ಹೋದ ವರ್ಷ ಚೆನ್ನಾಗಿ ಆದಾಯ ಬಂದಿದೆ ಅಂತ ಕಂಡಿದ್ದೀವಿ. ಈಗ ರೈತರು ಹೇಳೋದು ಇಲ್ಲ ಸರ್ ಲಿಂಬೆ ರೂಪಾಯಿಗೊಂದು ಕಾಯಿ ಮಾರಿದ್ರು ಲಾಭ ಅದ ನಮಗೆ, ಕನಿಷ್ಠ ಒಂದು ಗಿಡ 400-500 ಕಾಯಿ ಆಗುತ್ತೆ ಆರಾಮ, ಅದರಿಂದ ಏನು ಲಕ್ಷಣ ಇಲ್ಲ ಅಂತ ಹೇಳ್ತಿರ್ತಾರೆ, ಇದು ಏನಾದರೂ ನಿಮಗೆ ನಿಜ ಅನಿಸಿದೆಯಾ? ಆ್ಯಕ್ಚುಲಿ ಅಂತಂದರೆ ಪೀಕ್ ಟೈಮಲ್ಲಿ ಒಂದು ಲಿಂಬೆ ಗಿಡ 5-6 ವರ್ಷ ಆದಮೇಲೆ ವರ್ಷಕ್ಕೆ 1,000 ಕಾಯಿ ಆದರೂ ಹಿಡಿಯುತ್ತೆ, ಹಿಡಿಬೇಕು. ಕಡಿಮೆ ಎವರೇಜ್ ಅಂತಂದ್ರೆ ಈಗ ಬೇರೆ ಭಾಗದಲ್ಲಿ ಈಗ ಬಿಜಾಪುರ ಸೈಡ್ ಆತರ ನೋಡಿದಂತ್ರೆ ಇನ್ನೂ ಜಾಸ್ತಿನೇ ಇರುತ್ತೆ. ಸೊ ಈಗ ನಮ್ಗೆ ನಾವು ಆತರ ಬಿಜಾಪುರ ಸೈಡ್ ಹೋದಾಗ ಅವ್ರದ್ದು ಅಲ್ಲಿರೋ ರೈತರ ಅನುಭವ ಕೂಡ ನಂಚ್ಕೊಂಡ್ರು, ಹೇಗೆ ನಾವು ಬೆಳಿಬೇಕು, ಪ್ರೂನಿಂಗ್ ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು, ಪ್ರೂನಿಂಗ್ ಎಲ್ಲಿ ಮಾಡಬೇಕು ಅದಂತ ತಿಳಿಸ್ಕೊಟ್ಟದ್ರಿಂದ ನಮ್ಮಲ್ಲಿ ಇರೋ ಗಿಡಗಳಿಗೆ ಏನು ಮಾಡಿದ್ವಿ, ಲಿಂಬೆ ಗಿಡನ ಜಾಸ್ತಿ ನಾವು ಪ್ರೂನಿಂಗ್ ಮಾಡಕ್ಕೆ ಹೋಗಲ್ಲ. ನಮಗೆ ಹಣ್ಣುಗಳನ್ನು ಆರಿಸ್ಕೊಳ್ಳಿಕ್ಕೆ ಗೊಬ್ಬರ ಹಾಕ್ಲಿಕ್ಕೆ ಬೇಕಾಗಿರುವಷ್ಟು ಜಾಗ ಮಾತ್ರ ಬಿಟ್ಟಿದ್ದೀವಿ. ಅದು ಅಂದ್ರೆ ಸುಮ್ಮನೆ ಒಂಥರ ಕಿಟಕಿ ಥರ ಬಿಟ್ಟಿದ್ದೀವಿ ಗಿಡದಲ್ಲಿ, ಟೊಂಗಿಗಳೆಲ್ಲ ನೆಲ್ ಕಚ್ಕೊಂಡಿರುತ್ತೆ. ಬಟ್ ಏನಿಲ್ಲ, ನಮಗೇನು ಕಾಯಿನ ಆರಿಸ್ಕೋಬೇಕು, ಗೊಬ್ಬರ ಹಾಕಬೇಕು, ಸುತ್ತ ಸ್ವಚ್ಛ ಇಡಬೇಕು ನೀರು ಬಿಡಲಿಕ್ಕೆ, ಅದಕ್ಕೊಂದು ಸೌಕರ್ಯ ಮಾಡ್ಕೊಂಡಿದ್ದೀವಿ. ಎವರೇಜ್ ಆಗಿ ಅಂತಂದರೆ ಇವಾಗ 6 ವರ್ಷ ಆದಮೇಲೆ 1,000 ಗಿಡ ಬರುತ್ತೆ. 1 ರೂಪಾಯಿಗೆ ಒಂದು ಕಾಯಿ ಮಾರಿದ್ರು ಕೂಡ ಒಂದು ಗಿಡಕ್ಕೆ 1,000 ರೂಪಾಯಿ ಇನ್ಕಮ್ ಆಯಿತು. ಈಗ ನಮ್ಮಲ್ಲಿನೇ 200+ ಗಿಡ ಇದ್ದಾವೆ. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಎಷ್ಟೊಂದು ಇದು ಮಾಡೋದು ಅಂತ. ಖರ್ಚು ಅಂತ ಬಂದಾಗ ವರ್ಷಕ್ಕೆ ನಾವು 1 ಸಲ ಅಥವಾ 2 ಸಲ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಆ ನಂತರ ಜೀವಾಮೃತ ರೆಗ್ಯುಲರ್ ಆಗಿ ಕೊಡ್ತಾ ಇರ್ತೀವಿ. ಬೇವಿನ ಎಣ್ಣೆ ಆಯಿತು, ನಮ್ಮದೇ ಬಯೋ ಪ್ರಾಡಕ್ಟ್ಸ್ ನಾವು ಕೊಡೋದ್ರಿಂದ ನಮಗೆ ಯಾವ ಟೈಮಲ್ಲಿ ಯಾವ್ದು ಬಳಕೆ ಮಾಡೋದು ಅಂತಂದು ಗೊತ್ತಿದ್ದು. ಹಾಗಾಗಿ ನಾವು ಗಿಡಗಳನ್ನು ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಜೊತೆಗೆ ಇತ್ತೀಚೆಗೆ ಗೊಬ್ಬರ ಕೊಡಲಿಕ್ಕೆ ಅಂತಂದು ಫರ್ಟಿಲೈಸರ್ ಫೀಡರ್ ಅಂತಂದು ಏನು ಈಗ ಆಸ್ ಎ ಫಲಾನುಭವಿ ಆಗಿ ನಾನು ಕೊಟ್ಟಿದ್ದಾರೆ, ಅದು ನನಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಅದರಿಂದಾಗಿ ಒಂದು ಪ್ರತಿ ಗಿಡಕ್ಕೆ ಕರೆಕ್ಟಾಗಿ ಪ್ರಮಾಣ ಏನಿರುತ್ತೆ ಅಷ್ಟೇ ಗೊಬ್ಬರ ಕೊಡ್ತೀವಿ. ಭಯವಾದಾಗಿರ್ಬೋದು, ಯಾವ್ದು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಯಾವುದೇ ಆಗಲಿ, ಅದರಿಂದ ನಂಗೆ ಲೇಬರ್ ಸೇವ್ ಆಗ್ತಾ ಇದೆ. ಒಂದು ಗೊಬ್ಬರದ ಖರ್ಚು ಕಡಿಮೆ ಆಗ್ತಾ ಇದೆ. ಆನಂತರ ಈ ಕಸಕ್ಕೆ ಮುಂಚೆ ಏನು ಮಾಡ್ತೀವಿ, ಕಸ ತೆಗಿಯೋಕ್ಕೆ ಮುಂಚೆ ಕೊಡ್ತಾ ಇದ್ದೀವಿ, ಅದು ಕಸದ ಮೇಲೆ ಏನು ಗೊಬ್ಬರ ಕೊಡ್ತಾ ಇದ್ದೀವಿ, ನಾನು ಕಸಕ್ಕೆ ಕೊಟ್ಟಂಗಾಗಿತ್ತು. ಬಟ್ ಇವಾಗ ಕಸಕ್ಕಿಲ್ಲ, ಎಲ್ಲಿ ಕೊಡಬೇಕು ಅದು ಕರೆಕ್ಟಾಗಿ ಕೊಡ್ತಾ ಇದ್ದೀವಿ, ಹಾಗಾಗಿ ಅದ್ರ ಖರ್ಚು ಕಡಿಮೆ ಆಗಿದೆ. ಸೊ ಒಂದು ಗಿಡಕ್ಕೆ ಎಷ್ಟು ಗೊಬ್ಬರ ಕೊಡಬೇಕು ಅಷ್ಟು ಗೊಬ್ಬರ ನಾವು ಮುಟ್ಸ್ತಾ ಇದ್ದೀವಿ. ಆ್ಯಕ್ಚುಲಿ ಅದಕ್ಕಿಂತ ಜಾಸ್ತಿನೂ ವೇಸ್ಟ್ ಮಾಡ್ತಾ ಇಲ್ಲ, ಹಂಗಾಗಿ ಕಡಿಮೆನೂ ಕೂಡ ಬೇರೆದಕ್ಕೆ ಕೊಡ್ತಾ ಇಲ್ಲ. ಸೊ ಅದು ಖರ್ಚಲ್ಲಿ ನನಗೆ ಮಿತ್ಯವಾಗಿ ಬರ್ತಾ ಇದೆ. ಅದು ಲೇಬರ್ ಖರ್ಚು ಏನಿರುತ್ತೆ ಅದನ್ನು ಕಡಿಮೆ ಆಗಿದೆ, ಇಳುವರಿಯಲ್ಲಿ ಉತ್ತಮ ಆಗಿದೆ. ಈಗ ಬಯೋ ನ್ಯೂಟ್ರಿಯಂಟ್ಗಳನ್ನು ಏನು ಕೊಡ್ತಾರೆ ಲಿಂಬೆಗಳಿಗೆ, ಏನಾದರೂ ಬಯೋ ನ್ಯೂಟ್ರಿಯಂಟ್ಸ್ಗಳನ್ನು ಅಥವಾ ಲಘು ಪೋಷಕಾಂಶಗಳನ್ನು ಪೂರೈಕೆ ಮಾಡ್ತಾ ಇರ್ತೀರಿ? ಹಾಂ, ಕೊಡ್ತೀವಿ ಸರ್. ಈಗ ಬಯೋ ನ್ಯೂಟ್ರಿಯಂಟ್ಸ್ ಅಂತಂತಂದರೆ ನಮ್ಮಲ್ಲಿ ಈಗ ಗ್ರೀನ್ ಪ್ಲಾನೆಟಲ್ಲಿ ಕೆಲವೊಂದು ಲಿಕ್ವಿಡ್ ಫಾರ್ಮಲ್ಲಿ ಬಯೋಗಳು ಸಿಗ್ತಾ ಇದೆ. ನೈಟ್ರೋಕಿಂಗ್ ಅಂತ ಒಂದು ಪ್ರಾಡಕ್ಟ್ ಇದೆ, ಅದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ, NPK ಅಂತಂದ್ಬಿಟ್ಟು. ಆನಂತರ ಲಘು ಪೋಷಕಗಳು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಏನಿದೆ, ಗ್ರೋ, ಬ್ಲೂಮ್, ಮತ್ತೆ ಬೇರೆ ಇದರಲ್ಲಿ ಪ್ರೀಮಿಯಂ ಥರ ಇದೆ, ಅದರಲ್ಲಿ ಆ್ಯಡ್ ಆಗಿದೆ. ಆಮೇಲೆ ಭೂಮಿ ಪವರ್ ಅಂತಂದು ಗ್ರಾನ್ಯುಲ್ಸ್ ಇದೆ, ಅವು ಸಾಯಿಲ್ ಅಪ್ಲಿಕೇಶನ್ ಕೊಡ್ತೀವಿ. ಆನಂತರ ಬ್ಲೂಮ್ ಆ್ಯಂಡ್ ಫ್ರೂಟರ್ ಬಂದುಬಿಟ್ಟು ಇವಾಗ ಫ್ಲವರಿಂಗ್ ಸ್ಟೇಜ್ ಅಂದರೆ ಹೂ ಹಿಡಿಯೋ ಟೈಮಲ್ಲಿ ಅದು ಕೊಟ್ಟಿರ್ತೀವಿ. ಅದು ಮೇನಾಗಿ ಏನು ಕೊಡ್ತೀವಿ ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಕ್ಯಾಲ್ಸಿಯಂ ಏನಿರುತ್ತೆ ಅದು ಸಪ್ಲೈ ಮಾಡುತ್ತೆ. ಅವಾಗ ಹೂ ಡ್ರಾಪ್ ಆಗೋದು ನಮ್ಗೆ ಕಡಿಮೆ ಆಗುತ್ತೆ. ಹೂ ಡ್ರಾಪ್ ಆಗೋದು ನಾವು ಕಾಳಜಿ ಮಾಡ್ಕೊಂಡ್ವಿ ಅಂತಂತಂದರೆ ನಮಗೆ ಆಲ್ಮೋಸ್ಟ್ ಇಳುವರಿಯಲ್ಲಿ ನಾವು ಮೇಂಟೈನ್ ಮಾಡ್ಕೊಂಡಂಗೆ. ಆನಂತರ ಅದು ಅದೇ ಇವಾಗೇನು ನಾವು ಖರ್ಚು ಮಾಡೋದು ಬ್ಲೂಮು, ಈಗ ಒಂದು ಸ್ವಲ್ಪ 100 ರೂಪೀಸ್ ಎಕ್ಸ್ಟ್ರಾ ಖರ್ಚಾದ್ರೂ ಬ್ಲೂಮ್ ಸ್ಪ್ರೇ ಮಾಡ್ತೀವಿ. ಬಟ್ ಅದರಿಂದಾಗಿ 1,000 ರೂಪೀಸ್ ಅದು ಪ್ರಾಫಿಟ್ ನಾವು ಕಾಣ್ತಾ ಇದ್ದೀವಿ. 1,000 ರೂಪೀಸ್ನಿಂದ 100 ರೂಪೀನ ಇನ್ವೆಸ್ಟ್ ಮಾಡಿದ್ರೆ 900 ರೂಪೀಸ್ ನಾನು ಪ್ರಾಫಿಟಲ್ಲಿ ಇರ್ತೀನಿ. ಸೊ ಆ ಥರದ ಕ್ರಮ ತೊಗೊಂಡ್ರಿಂದ ನನಗೆ ಇಳುವರಿಯಲ್ಲಿ ಮೇಂಟೈನ್ ಆಗ್ತಿದೆ. ಪ್ಲಸ್ ಒಂದೇ ಈಕ್ವಲ್ ಆಗಿರುವಂಥ ಸೈಜು ಶೈನಿಂಗು ಚೆನ್ನಾಗಿ ಬರ್ತಾ ಇದೆ ಬಯೋದ್ರಿಂದ. ಹೇಗೆ ಲಿಂಬೆನ ತಾವು ಸ್ವಂತ ಮಾರ್ಕೆಟ್ ಮಾಡ್ತೀರ ಅಥವಾ ಯಾರಿಗಾದರೂ ಕಾಂಟ್ರಾಕ್ಟ್ ಕೊಟ್ಬಿಡ್ತೀರ? ಕೆಲವೊಂದು ಟೈಮಲ್ಲಿ ಈಗ ನನಗೆ ಇನ್ನೊಂದು ಹೊಲದಲ್ಲಿ ಏನಾದ್ರೂ ಜಾಸ್ತಿ ಕೆಲಸ ಬಿದ್ದಿತ್ತು ಅಂದರೆ ಆ ಟೈಮಲ್ಲಿ ಕಾಂಟ್ರಾಕ್ಟ್ ಕೊಟ್ಟಿರ್ತೀವಿ. ಕೆಲವೊಂದು ಟೈಮ್ ಏನಾಗಿರುತ್ತೆ ಅಂತಂದರೆ ಇವಾಗ ನಾವು ಲೋಕಲ್ ಮಾರ್ಕೆಟಲ್ಲೇ ಚೆನ್ನಾಗಿ ಸಪ್ಲೈ ಮಾಡ್ತಾ ಇದ್ದೀವಿ. ಲೋಕಲ್ದವರೇ ಕೇಳ್ತಾ ಇರ್ತಾರೆ ನಮಗೆ ಇವಾಗ ಇಷ್ಟೊಂದು ಚೀಲ ತಂದು ಕೊಡಿ ಅಂತಂದ್ಬಿಟ್ಟು. ಸ್ಪೆಷಲಿ ಲಿಂಬು ಅಂತ ಬಂದಾಗ ನನಗೆ ಮಾರ್ಕೆಟಿನ ಸಮಸ್ಯೆ ಆಗಿಲ್ಲ ಸರ್. ಬಟ್ ಕೆಲವೊಂದು ಟೈಮಲ್ಲಿ ಏನಂತಂದರೆ ಬೇರೆ ಊರಿಗೆ ಹೋದಪ್ಪ ಏನೋ 1 ರೂಪಾಯಿ ಜಾಸ್ತಿ ಬರ್ತಿತ್ತು ಅಂತಂದು ಫೀಲಿಂಗ್ ಬಿಟ್ಟರೆ, ಬಟ್ ಲೋಕಲಲ್ಲಿ ಸಪ್ಲೈ ಮಾಡ್ತಾ ಇರೋದು ಖುಷಿ ಇದೆ. ಬಟ್ ಇನ್ನೊಂದು ಖುಷಿ ಏನಂತಂದರೆ ನಮ್ಮಲ್ಲಿ ಬೆಳೆದಿರೋದು ರಾಸಾಯನಿಕ ಮುಕ್ತ ಅಂದರೆ ವಿಷಮುಕ್ತ ಲಿಂಬು ಏನಿದೆ ಲೋಕಲ್ದವರಿಗೆ ಸಪ್ಲೈ ಮಾಡೋದು ಅದು ಖುಷಿ ಇದೆ. ನನಗೆ ಕಡಿಮೆ ದುಡ್ಡು ಬಂದರೂ ಪರವಾಗಿಲ್ಲ, ಬಟ್ ಅಟ್ಲೀಸ್ಟ್ ಎಲ್ಲರೂ ಈ ಲಿಂಬೆಹಣ್ಣು ತಿನ್ನೋದ್ರಿಂದ ವಿಷಮುಕ್ತ ಆಹಾರ ಬಳಸದಿದ್ದಾರೆ ಅಂತಂದ್ಬಿಟ್ಟು ಅದೊಂದು ತೃಪ್ತಿಕರವಾಗಿದೆ. ಅವು ಭತ್ತವನ್ನು ಬೆಳಿತೀವಿ ಅಂತಂದ್ರೆ ಹೇಗೆ ಭತ್ತ ಯಾವ ರೀತಿ ಏನು ಸಸಿ ಮಾಡಿ ಹಚ್ತೀರೋ ಅಥವಾ ಹೇಗೆ ಬಿತ್ತನೆ ಮಾಡ್ತೀರೋ ಅಥವಾ ಹೇಗೆ ಮಾಡ್ತಾ ಇದ್ದೀರಿ ಭತ್ತ? ಅದು ನಾವು ಇವಾಗ ಮುಂಚಿನಿಂದ ಪದ್ಧತಿ ಅಂದರೆ ನಾವು ಸಸಿ ಮಾಡಿ ತೆಗೆದು ನಾಟಿ ಮಾಡ್ತಾ ಇದ್ದೀವಿ ಅದನ್ನು. ಅದು ಇತ್ತೀಚೆಗೆ ನನಗೆ ವಿಷಯ ಗೊತ್ತಾಗಿರೋದು ಏನಂತಂದ್ರೆ ನಾವು ಬಿತ್ತನೆ ಕೂರಿಗೆ ಬಿತ್ತನೆ ಮೂಲಕ ಮಾಡ್ಬೋದು ಅಂತಂದು ಗೊತ್ತಾಯಿತು. ಅದನ್ನು ನಾವು ಮುಂದೆ ವರ್ಷ ಪ್ರಯತ್ನ ಮಾಡೋದಕ್ಕೆ ಇದು ಮಾಡ್ತೀವಿ. ಅದು ಬರೇ ಇವಾಗ ಯಂತ್ರಗಳ ಮೂಲಕ ನಾಟಿ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ, ಬಟ್ ಇನ್ನೂ ನಮ್ಮ ಭಾಗದಲ್ಲಿ ಅಷ್ಟೊಂದು ಕಂಡಿಲ್ಲ. ಅದು ಬಂತಂದರೆ ನಾವು ಅದನ್ನು ಪ್ರಯತ್ನ ಮಾಡ್ಬೋದು. ಈಗ ಸೋನಾ ಮಸೂರಿನ ಹಾಕ್ತೀರ ಅಥವಾ ಬೇರೆ ತಳಿ ಹಾಕ್ತೀರ? ತಳಿ ಬೇರೆ ಬೇರೆ, ಇವಾಗ ಸೀಸನ್ ವೈಸ್ ನೋಡ್ಕೊಂಡು ಮಾಡ್ತೀವಿ ಸರ್. ಆನಂತರ ನೆಕ್ಸ್ಟ್ ಇವಾಗ ಯಾವುದು ಬೆಲೆ ಜಾಸ್ತಿ ಇದೆ ಅಂತ ನೋಡಿಕೊಂಡು ಮಾಡ್ತೀವಿ. ಇವಾಗ ಲಾಸ್ಟ್ ಟೈಮು ಬೇಸಿಗೆ ನಾವು ಆರೆನರ್ ಹಾಕಿದ್ವಿ, ಅದು ಚೆನ್ನಾಗಿ ಇದು ಬಂತು. ಅಂದರೆ ಸ್ವಲ್ಪ ದಿನ ನಾವು ವೇಟ್ ಮಾಡಿ ಮಾರೋದ್ರಿಂದ ಮಾರ್ಕೆಟ್ ಬೆಲೆಗೆ ಚೆನ್ನಾಗಿ ಕೊಡ್ತು. ಇವಾಗ ಏನು ಮಾಡಿದ್ವಿ, ಒಂದೇ ತಳಿ ಹಾಕೋದು ಬೇಡ ಅಂತಂದ್ಬಿಟ್ಟು ಸ್ವಲ್ಪ ಸೋನಾ ಅಂದರೆ BPT2 ಅಂತ ಏನು ಹೇಳ್ತಾ ಇದೆ ಅದೊಂದು ಸ್ವಲ್ಪ ಹಾಕಿದ್ವಿ, ಸ್ವಲ್ಪ RNR ಹಾಕಿದ್ವಿ. ಯಾಕೆ ಅಂತಂದರೆ ಸ್ವಲ್ಪ ಮಿಕ್ಸ್ ಹಾಕಿರೋದ್ರಿಂದ ನಮ್ಗೆ ಯಾವುದ್ರಲ್ಲಿ ಬೆಲೆ ಜಾಸ್ತಿ ಸಿಗುತ್ತೆ ನಮಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ತಳಿ ಬೆಳೀತಾ ಇದ್ದೀವಿ. ಹೇಗೆ ಮಸ್ಕಿ ಭಾಗದಲ್ಲಿ ಭತ್ತಕ್ಕೆ ಜಾಸ್ತಿ ಹೋಗ್ತಾ ಇದ್ದಾರೆ ರೈತರು ನೀರಾವರಿ ಇಲ್ಲಿ, ಯಾಕಂದ್ರೆ ಕಡಿಮೆ ಕ್ಷೇತ್ರ ಇದೆ ನೀರಾವರಿ? ಮಸ್ಕಿ ಭಾಗ ಅಂತಂದ್ರೆ ಈಗ ತುಂಗಭದ್ರೆ ಕೆನಾಲ್ ಕೆಳಗ ಭಾಗ ಏನಿದೆ ಎಲ್ಲೆಲ್ಲಿ ನೀರು ಮುಟ್ತಾ ಇದೆ ಆ ಭಾಗದಲ್ಲಿ ನೀರಾವರಿ ಅಂದ್ರೆ ಮೇನ್ ಆಗಿ ಭತ್ತನೇ ಜಾಸ್ತಿ ಇದೆ. ಮೇಲ್ಭಾಗ ಅಂದ್ರೆ ಮುದ್ಗಲ್ ರೋಡ್ ಸೈಡು, ಲಿಂಗ್ಸೂರ್ ರೋಡ್ ಸೈಡು, ಪರಾಪುರ್ ರೋಡ್ ಸೈಡು ಸ್ವಲ್ಪ ಒಣ ಬೇಸಾಯ ಇದೆ, ತೋಟಗಾರಿಕೆನಿದೆ. ಈಗ ನೀರಾವರಿ ಅಂತ ಬಂದಾಗ ಈ ಪಕ್ಕದಲ್ಲಿ ಸುತ್ತ ಇರೋರು ಎಲ್ಲರೂ ಭತ್ತ ಬೆಳೀತಾ ಇದ್ದಾರೆ ಅಂತಂತಂದ್ರೆ ಮಧ್ಯದವ್ರು ಕೂಡ ಬೈ ಫೋರ್ಸ್ ಭತ್ತ ಬೆಳಿಬೇಕಾಗುತ್ತೆ. ಕೆಲವೊಬ್ಬರು ರೈತರು ಕಬ್ಬು ಬೆಳಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಬಟ್ ಎಷ್ಟು ಏನು ಸಕ್ಸಸ್ ಆಗಿದೆ ಅಂತಂದು ಇನ್ನೂ ಗೊತ್ತಾಗಿಲ್ಲ, ಕಂಡು ಬಂದಿಲ್ಲ. ಪ್ರಾಫಿಟ್ ಇತ್ತು ಅಂತಂದ್ರೆ ಅವ್ರು ಕಂಟಿನ್ಯೂ ಮಾಡ್ತಾರೆ. ಆನಂತರ ಕೆಲವೊಬ್ಬರು ರೈತರು ಪರ್ಯಾಯ ಬೆಳೆಯಾಗಿ ತೊಗರೆ ಡಿಸ್ಟೆನ್ಸ್ ಜಾಸ್ತಿ ಇಟ್ಬಿಟ್ಟು ತೊಗರೆನೂ ಬೆಳೀತಾ ಇದ್ದಾರೆ. ಆನಂತರ ಬೇಸಿಗೆ ಬೆಳೆಯಲ್ಲಿ ನೀರು ಸಪೋರ್ಟ್ ಆಗುತ್ತಾ ಇಲ್ಲ ಅಂತನ್ಬಿಟ್ಟು ಕೆಲವೊಬ್ರು ಹೈಬ್ರಿಡ್ ಜೋಳನ ಬೆಳೆದಿರೋದ್ರನ್ನ ನೋಡಿದ್ದೀನಿ ನಾನು. ಹೈಬ್ರಿಡ್ ಜೋಳನ ಯಾಕೆ ಬೆಳೀತಾರೆ ಅಂತಂದ್ರೆ ಅದಕ್ಕೆ ಸ್ವಲ್ಪ ಪ್ರಾಫಿಟ್ ಆಗುತ್ತೆ ಅಂತನ್ಬಿಟ್ಟು. ಮೇನ್ ರೀಸನ್ ಪರ್ಯಾಯ ಬೆಳೆ ಬೇರೆ ಬೇರೆ ಬೆಳೆಗೆ ಯಾಕೆ ಹೋಗಲ್ಲ ಅಂತಂದ್ರೆ, ಇವಾಗ ಭತ್ತಕ್ಕೆ ಅಂತ ಕಣಿವೆ ಏನು ಮಾಡಿರ್ತಾರಲ್ಲ, ಕಣಿವೆ ಹಾಳು ಮಾಡದೇ ಇರೋ ಥರ, ಯಾಕಂದ್ರೆ ನೆಕ್ಸ್ಟ್ ಮತ್ತೆ ಸುಗ್ಗಿಗೆ ಬಂತು ಅಂತಂದ್ರೆ ಮತ್ತೆ ಭತ್ತ ಬೆಳಿಬೇಕಾಗುತ್ತೆ. ಕಣಿವೆ ರಿಪೇರಿ ಅಂತಂದ್ರೆ ಖರ್ಚು ಮಾಡೋದು ಬೇಡ ಅಂತಂದ್ಬಿಟ್ಟು ಕೆಲವೊಬ್ರು ರೈತರು ಹಾಕದೇ ಇರಲ್ಲ ಹೊಲ, ಹಾಗೆ ಬೆಳೆ ಅಂತಂದ್ರೆ ಪಿಲಿಪಿಸರ್ ಹಾಕಿ ಹಸಿರು ಗೊಬ್ಬರಗೋಸ್ಕರ ಬಿಟ್ಟು ಮತ್ತೆ ಸುಗ್ಗಿಗೆ ಒಂದು ಬೆಳೆ ಆದರೂ ಪರವಾಗಿಲ್ಲ ಭತ್ತ ಬೆಳೀತಾ ಇದ್ದಾರೆ. ಹೇಗೆ ತಾವು ಒಕ್ಕಲ್ತನದ ಜೊತೆ ಮತ್ತು ತಮ್ಮದು ಸ್ವಂತ ಒಂದು ಬಿಸ್ನೆಸ್ ಅನ್ನು ಮಾಡ್ತಿದ್ದಾರೆ, ಕೃಷಿಗೆ ಸಂಬಂಧಿಸಿದಂಥದ್ದು ಎರಡು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ? ನಂದು ಮುಖ್ಯವಾಗಿ ಅಂತಂದ್ರೆ ನಮ್ದು ಹೊಲದ ಏನು ಕೃಷಿ ಚಟುವಟಿಕೆ ಇದೆ ಅದೇ ಮುಖ್ಯವಾಗಿ. ಬಿಡುವಿನ ಸಮಯದಲ್ಲಿ ಯಾವಾಗ ನನಗೆ ಸ್ವಲ್ಪ ಟೈಮ್ ಬಿಡುವು ಅಂತ ಕಾಣಿಸುತ್ತೆ ಅವಾಗ ನಾನು ಇವಾಗ ಗ್ರೀನ್ ಪ್ಲಾನೆಟ್ ಬಯೋ ಪ್ರಾಡಕ್ಟ್ಸ್ದೇನು ಡೈರೆಕ್ಟ್ ಸೆಲ್ಲಿಂಗ್ ಅಂತ ಇದೆಯಲ್ಲ ಅದನ್ನ ಮಾಡ್ತಾ ಇದ್ದೀನಿ. ನಮ್ಮ ಹೊಲದಲ್ಲಿ ಕುಂತ್ಕೊಂಡು ಮಾಡ್ತಾ ಇಲ್ಲ, ನನಗೆ ಗೊತ್ತಿರೋ ನೆಟ್ವರ್ಕ್ ಮುಖಾಂತರ ಇನ್ನೊಬ್ಬ ರೈತರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರ ಜಮೀನಿಗೆ ಹೋಗಿ ಅವ್ರ ಜಮೀನಿರೋ ಸಾಯಿಲ್ ಕೂಡ ಅಬ್ಸರ್ವ್ ಮಾಡಿ ಏನು ಬೆಳೀತಾ ಇದ್ದಾರೆ ಅಂತ ತಿಳ್ಕೊಂಡು ಏನಾದ್ರೂ ಅವರಲ್ಲಿ ಬೆಳೆಯಲ್ಲಿ ನನಗೆ ಕೊರತೆ ಅಂತ ಕಂಡು ಬಂದದಲ್ಲಿ ನಂಗೆ ತಿಳಿದ ಮಟ್ಟಿಗೆ ಅವರಿಗೆ ಸಜೆಸ್ಟ್ ಮಾಡೋದು ಅಥವಾ ನನಗೆ ಗೊತ್ತಿಲ್ಲದೆ ಇದ್ರೆ ಅಂತಂತಂದ್ರೆ ಅವಾಗ ಏನು ಮಾಡಿರ್ತೀವಿ, ನಮಗೆ ಗ್ರೀನ್ ಪ್ಲಾನೆಟ್ಟಲ್ಲಿ ಗೊತ್ತಿರೋ ಸೈಂಟಿಸ್ಟ್ಗಳು ಇರ್ತಾರೆ ಅವ್ರ ಜೊತೆ ಮಾತಾಡಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಥವಾ ಅವ್ರು ಬಂದಿದ್ದಾರಂತ ಅವ್ರಿಗೆ ವಿಸಿಟ್ ಮಾಡಿಸಿ ಅವ್ರಿಗೆ ಯಾವ ಥರ ಬೆಳೆ ಬೆಳಿಲಿಕ್ಕೆ ಅಂದರೆ ಇಳುವರಿ ಬರಲಿಕ್ಕೆ ಏನು ಮಾಡಬೇಕು. ರೈತರು ಕೆಲವೊಬ್ಬರು ರೈತರು ಪರ್ಟಿಕ್ಯುಲರ್ ಆಗಿ ರಾಸಾಯನಿಕಕ್ಕೆ ಡಿಪೆಂಡ್ ಆಗಿರ್ತಾರೆ, ಯಾಕೆ ರಾಸಾಯನಿಕದಿಂದ ಹೊರಗೆ ಬರಬೇಕು ಅಂತಂದ್ಬಿಟ್ಟು ಒಂದು ಅಭಿಯಾನ ನಡೀತಾ ಇದೆ ಗ್ರೀನ್ ಪ್ಲಾನೆಟ್ಟಲ್ಲಿ, ಅದ್ರ ಗೈಡ್ ಮಾಡ್ತಾ ಇದ್ದೀವಿ. ಮಾಹಿತಿ ಕೊಡೋದಂತೂ ನಮ್ಮ ಕರ್ತವ್ಯ, ಆದರೆ ಅದನ್ನು ನಿರ್ಧರಿಸೋದು ಎಲ್ಲ ರೈತರಿಗೆ ಬಿಟ್ಟಿದ್ದು. ಅವರು ಮುಂದೆ ರಾಸಾಯನಿಕ ಮುಕ್ತ ಜಮೀನು ಮಾಡ್ಬೇಕಂತಾರ ಅಥವಾ ಹಾಗೆ ಅವರು ಇರೋ ಪದ್ಧತಿನ ಕಂಟಿನ್ಯೂ ಮಾಡ್ತಾರ ಅಂತಂದು ಅವ್ರಿಗೆ ಬಿಟ್ಟಿದ್ದು. ಬಟ್ ಮಾಹಿತಿ ಮಾತ್ರ ಕೊಡ್ತಾ ಇದ್ದೀವಿ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ 70-80% ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತೀವಲ್ಲ ಅವ್ರ ಫಾರ್ಮರ್ಸು ಎಲ್ಲ ಜಮೀನುಗಳದ್ರೂ ಅವ್ರಿಗೆ ಬೇಕಾಗಿರೋಂಥ 1-2 ಎಕರೆ ಜಮೀನನ್ನ ಸಾವಯವ ಮಾಡ್ಕೊಂಡಿದ್ದಾರೆ, ಉಳಿದು ಕಮರ್ಷಿಯಲ್ ಆಗಿ ರಾಸಾಯನಿಕವಾಗಿ ಮಾಡ್ಕೊಳ್ತಾ ಇದ್ದಾರೆ. ಖುಷಿ ಸಂಗತಿ ಏನಂತಂದ್ರೆ ಇತ್ತೀಚೆಗೆ ರಾಸಾಯನಿಕ ಬಳಕೆ ಕಡಿಮೆ ಮಾಡಿ ಪರ್ಯಾಯವಾಗಿ ರೀತಿ ಯಾವುದಂತಂದು ಅವ್ರಿಗೆ ಕಾಣಿಸ್ತಾ ಇದೆ. ಇತ್ತೀಚೆಗೆ ಮಾಹಿತಿ ಕೊರತೆ ಇತ್ತು, ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಿದ್ದಿಲ್ಲ. ಅನಂತರ ಇನ್ನೊಂದು ನನಗೆ ಫೀಲ್ ಮಾಡ್ಬೇಕಾದ್ರೆ ಅಬ್ಸರ್ವೇಷನ್ ಏನ್ ಮಾಡಿದ್ದು ಅಂತಂದ್ರೆ, ಹಿರಿಯರು ಏನಿದ್ದಾರೆ ಅವ್ರ ಅನುಭವ ಇನ್ನು ಎಲ್ಲರಿಗೂ ಹಂಚ್ಕೊಳ್ಳಕ್ಕೆ ಅದೊಂದು ವೇದಿಕೆ ಇನ್ನೂ ಆಗಿಲ್ಲ. ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಹಿರಿಯ ರೈತರು ಏನಿದ್ದಾರೆ ಅವ್ರ ಅನುಭವ ಈಗ ಹೊಸಬು ಬರೋವರಿಗೆ ಹಂಚ್ಕೊಂಡ್ರೆ ಅಂದ್ರೆ ಅವ್ರದ್ದು ಪಟ್ಟಂತ ಕಷ್ಟ ಆಗಿರ್ಬೋದು ಅಥವಾ ಹೇಗೆ ಬೆಳಿಬೇಕಾಗಿರೋ ರೀತಿ ಅಂತ ಅಂದ್ಬಿಟ್ಟು ಎಲ್ಲ ಮಟ್ಟದವ್ರಿಗೆ ಸಿಗ್ಲಿ ಅಂತಂದ್ಬಿಟ್ಟು ನಮ್ದು ಆಶಯ. ಒಳ್ಳೇದು ಮಹಾಂತೇಶ್ ಅವರು, ಇದುವರೆಗೆ ನಿಮ್ಮ ಕೃಷಿ ಅನುಭವ ಜೊತೆಗೆ ನಿಮ್ಮ ಏನು ಸ್ವಂತ ಒಂದು ಉದ್ಯೋಗ ಮಾಡ್ತಾ ಇದ್ರಿ ಬಿಸ್ನೆಸ್, ಅದ್ರ ಬಗ್ಗೆ ವಿಚಾರ ಹಂಚಿಕೊಂಡಿದ್ದೀರಿ. ಯುವಕರು ಹೆಚ್ಚಾಗಿ ನಮ್ಮ ಭಾರತ ದೇಶ ಇರ್ಬೋದು ಕರ್ನಾಟಕದಲ್ಲಿ ಹೊಸ ಹೊಸ ಒಂದು ಬಿಸ್ನೆಸ್ಗಳಿರ್ಬೋದು ಅವಕಾಶಗಳನ್ನ ಹುಡುಕ್ತಾ ಇದ್ದಾರೆ, ಸ್ಟಾರ್ಟ್ಅಪ್ಗಳನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಮುಂದೆ ಬರಲಿಕ್ಕೆ ಕೃಷಿಯಲ್ಲಿ ಸಹ ಸಾಕಷ್ಟು ಒಂದು ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ದಿಶೆಯಲ್ಲಿ ನಮ್ಮ ಎಲ್ಲ ಯುವಕರು ಸಾಗಲಿ ಅಂತ ಹೇಳೋಣ. ನಿಮ್ಮ ವಿಚಾರ ಹಂಚಿಕೊಳ್ಳೋದಕ್ಕೆ ರೈತರ ಪರವಾಗಿ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ, ನಮಸ್ಕಾರ. ನಿಮಗೂ ಕೂಡ ಸರ್ ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಮಸ್ಕಿ ತಾಲೂಕಿನ ಮಹಾಂತೇಶ್ ಮರುಳದವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ರಾಯಚೂರು, ಲಿಂಗಸ್ಕೂರು, ಸಿಂಧನೂರು ಹಾಗೂ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಹೊರ ಕಳುಹಿಸಿರುವ ದಿನದ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ, ಉತ್ಪನ್ನಗಳು ಪ್ರಭೇದಗಳು ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆ. ಕಡಲೆಕಾಳು ಜವಾರಿ ಸ್ಥಳೀಯ 3,426 ರೂಪಾಯಿಯಿಂದ 4,916 ರೂಪಾಯಿ. ನೆಲಗಡಲೆ, ಶೇಂಗಾ, ಘುಂಗುರಿ 3,899 ರೂಪಾಯಿಯಿಂದ 5,299 ರೂಪಾಯಿ. ಈರುಳ್ಳಿ 959 ರೂಪಾಯಿಯಿಂದ 959 ರೂಪಾಯಿ. ಭತ್ತ, ಸೋನಾ ಮಸೂರಿ 1,670 ರೂಪಾಯಿಯಿಂದ 1,751 ರೂಪಾಯಿ. ತೊಗರಿ, ಕೆಂಪು